ಆಧಾರಿತ ಸ್ವಚ್ಛತಾ ಆಂದೋಲನ ಪ್ರತಿಜ್ಞಾವಿಧಿ ಕಾರ್ಯಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35. ಆಕಾಶವಾಣಿ ಬೆಂಗಳೂರು. ಇದೀಗ ಕೇಳಿ ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ವೇಳೆ 6:50. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕಿಸಾನ್ ವಾಣಿ ಕೇಳುತ್ತಿರುವ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿಯಲ್ಲಿ ನೀವು ಕೇಳಲಿದ್ದೀರಿ, ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಬೀಜ ಘಟಕದಲ್ಲಿ ದಿನಾಂಕ 25/9/2024 ನಡೆದ ಹಿಂಗಾರು ಹಂಗಾಮಿನ ಬೀಜ ದಿನೋತ್ಸವ 2024 ಸಂದರ್ಭದಲ್ಲಿ ಡಾಕ್ಟರ್ ಅಜಯ್ ಕುಮಾರ್ ಎಂ ಅವರು ಮಾಡಿದ ಭಾಷಣದ ಅವತರಣಿಕೆ, ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ಪೇಟೆ ಧಾರಣೆ, ನಂತರ ರಸಮೇವು ತಯಾರಿಸುವ ವಿಧಾನ ಮತ್ತು ಮಹತ್ವ ಕುರಿತು ಮಾಹಿತಿ ಅಮರೇಶ್ ಆಶಿಯಾಳ್ ಅವರಿಂದ. ಮೊದಲಿಗೆ ಕೇಳಿ, ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಬೀಜ ಘಟಕದಲ್ಲಿ ದಿನಾಂಕ 25/9/2024 ನಡೆದ ಹಿಂಗಾರು ಹಂಗಾಮಿನ ಬೀಜ ದಿನೋತ್ಸವ 2024 ಸಂದರ್ಭದಲ್ಲಿ ಡಾಕ್ಟರ್ ಅಜಯ್ ಕುಮಾರ್ ಎಂ ಅವರು ಮಾಡಿದ ಭಾಷಣದ ಅವತರಣಿಕೆ. ಈ ವರ್ಷ ಜೂನ್ ತಿಂಗಳಲ್ಲೇ ಮಳೆಗಳು ಸ್ಟಾರ್ಟ್ ಆಯ್ತು, ಮೇ ಎಂಡ್ ಇಂದ ಜೂನ್ ತಿಂಗಳಲ್ಲಿ ಕಂಟಿನ್ಯೂಸ್ ಆಗಿ ಬಂತು. ಬಹುತೇಕ ರೈತರೆಲ್ಲ ಸ್ವಲ್ಪ ಅರಳಿ ಬಿತ್ತನೆ ಮಾಡಿದ್ರು. ಈಗ ನಾವು ಈ ಯಾದಗಿರಿ ಜಿಲ್ಲೆ, ರಾಯಚೂರು ಜಿಲ್ಲೆ ಎಲ್ಲ ಸರ್ವೆ ಮಾಡಿದಾಗ ಆಲ್ಮೋಸ್ಟ್ ಆಲ್ ಈಗ ಪಿಕ್ಕಿಂಗ್ ಸ್ಟೇಜ್ ಬಂದಿದ್ದಾವೆ, ಅಂದ್ರೆ ಮೊದಲನೇ ಬಿತ್ತಿರ್ತಕ್ಕಂತ ಬೆಳೆ. ಆದ್ರೆ ಆ ಕಂಟಿನ್ಯೂಸ್ ಮಳೆ ಬಂದಾಗ ಜೂನ್ ತಿಂಗಳಲ್ಲಿ ಮತ್ತೆ ಮೊನ್ನೆ ಆಗಸ್ಟ್ ತಿಂಗಳಲ್ಲೂ ಸ್ವಲ್ಪ ಕಂಟಿನ್ಯೂಸ್ ಆಗಿ ಮಳೆ ಬಂತು, ಈ ಸೆಪ್ಟೆಂಬರ್ ತಿಂಗಳಲ್ಲೂ ಮಳೆ ಹಿಡ್ಕೊಂತು. ಸೊ ಅಂತ ಸಿಚುಯೇಷನ್ ಅಲ್ಲಿ ಕಂಟಿನ್ಯೂಸ್ ಆಗಿ ಮಳೆ ಹಿಡ್ಕೊಳ್ಳೋದ್ರಿಂದ ಸ್ವಲ್ಪ ಪೋಷಕಾಂಶಗಳ ನಿರ್ವಹಣೆ ಬಹಳ ಕ್ರಿಟಿಕಲ್ ಆಗಿ ಮಾಡಬೇಕಾಗುತ್ತೆ ಹತ್ತಿ ಬೆಳೆಯಲ್ಲಿ. ಸೊ ಸಂಕರಣ ತಳಿ ಆದ್ರಿಂದ ಈ ನಮ್ಮ ಬಿಟಿ ಹತ್ತಿ ತಳಿ ಸಂಕರಣ ತಳಿಗಳು ಈ ನೀರಾವರಿ ಅಂದ್ರೆ ನೀರಿಗೂ ಮತ್ತೆ ಪೋಷಕಾಂಶಗಳಿಗೆ ಹೆಚ್ಚಿನ ಒಂದು ಇದು ತೋರಿಸ್ತವೆ ಬೆಳವಣಿಗೆ ಮಟ್ಟದಲ್ಲಿ. ಸೊ ಈ ತರ ಸಿಚುಯೇಷನ್ ಈ ಸನ್ನಿವೇಶದಲ್ಲಿ ನಾವು ಸ್ವಲ್ಪ ಪೋಷಕಾಂಶಗಳ ನಿರ್ವಹಣೆ ಬಹಳ ಚೆನ್ನಾಗಿ ಮಾಡಬೇಕಾಗತ್ತೆ. ಸೊ ನಮ್ಮ ರೈತರು ಸಾಕಷ್ಟು ರೈತರು ಅಂದ್ರೆ ಕೆಲವರು ಬಿಟ್ಟು ಸ್ವಲ್ಪ ಪೋಷಕಾಂಶಗಳ ನಿರ್ವಹಣೆಯಲ್ಲಿ ಸ್ವಲ್ಪ ಇಡುತ್ತಾರೆ. ಯಾಕಂದ್ರೆ ಈಗ ಬಿತ್ತಾರೆ, ಆ ಬಿತ್ತನೆ ಎಲ್ಲ ಚೆನ್ನಾಗಿ ಮಾಡ್ತಾರೆ, ಮೊಳಕೆ ಪ್ರಮಾಣ ಚೆನ್ನಾಗಿ ಬರ್ತದೆ, ಆದ್ರೆ ಗೊಬ್ಬರ ಕೊಡೋದನ್ನ ಸ್ವಲ್ಪ ತಡ ಮಾಡ್ತಾರೆ. ಫೋನ್ ಮಾಡ್ತಾರೆ, ಸರ್ ನಾನು 40 ದಿವಸದ ಬೆಳೆ 50 ದಿವಸದ ಬೆಳೆ ಇನ್ನೂ ಗೊಬ್ಬರ ಕೊಟ್ಟಿಲ್ಲ, ಏನ್ ಕೊಡಬೇಕು ಅಂತ. ಯಾಕಂದ್ರೆ ಭೂಮಿಯಲ್ಲಿರ್ತಕ್ಕಂತ ಪೋಷಕಾಂಶಗಳನ್ನ ಬಳಸ್ಕೊಂಡು ಬೆಳೆದಿರ್ತಾವ ಅವು. ಆದ್ರೆ ಇದು ಮನಸ್ಸಲ್ಲಿಟ್ಕೊಳ್ಳಿ, ಸಂಕರಣ ತಳಿ ನಿಮಗೆ ಆ ಮೂಲ ಗೊಬ್ಬರ ಅನ್ನೋದು ಬೇಗ ಸಿಕ್ಕಿದ್ರೆ ಆ ಒಂದೂವರೆ ತಿಂಗಳ ಬೆಳವಣಿಗೆ ಬಹಳ ಚೆನ್ನಾಗಾಗ್ತದೆ. ನೀವು 50 ದಿವಸದ ಕೊಡೋ ಬದಲು ಒಂದು ಸ್ವಲ್ಪ ಮೊಳಕೆ ಪ್ರಮಾಣ 15-20 ದಿವಸದಲ್ಲಿ ಮೊದಲನೇ ಗೊಬ್ಬರ ಕೊಟ್ಬಿಟ್ರೆ ನಿಮಗೆ ಒಂದು ತಿಂಗಳ ಬೆಳವಣಿಗೆ ಬಹಳ ಚೆನ್ನಾಗಾಗ್ತದೆ. ಮತ್ತೆ ಇನ್ನೊಂದು ಇಂಬ್ಯಾಲೆನ್ಸ್ಡ್ ಫರ್ಟಿಲೈಸರ್ಸ್ ಹಾಕ್ತೀರಿ. ನಾವು ಹೇಳೋ ಪ್ರಕಾರ ಪ್ರತಿ ಎಕರೆಗೆ 72 ಕೆಜಿ ಸಾರಜನಕ, 32 ಕೆಜಿ ರಂಜಕ, 32 ಕೆಜಿ ಪೊಟ್ಯಾಶ್ ಕೊಡ್ಬೇಕು ಅಂತ. ಆದ್ರೆ ನಮ್ ರೈತರು ಏನ್ ಮಾಡ್ತಾರೆ, ಒಂದು ಡಿಎಪಿ ಒಂದು ಯೂರಿಯಾ ಹಾಕ್ಬಿಡ್ತಾರೆ ಫಸ್ಟ್, ಮೊದಲನೇ ಗೊಬ್ಬರ ಪೊಟ್ಯಾಶ್ ಹಾಕೋದಿಲ್ಲ. ಪೊಟ್ಯಾಶ್ ಸರ್ ಮೊದಲನೇ ಇದಕ್ಕೆ ಬೇಕಾಗಿಲ್ಲ, ಕೊನೆ ಹಂತದಲ್ಲಿ ಆದ್ರೆ ಸಾಕು ಅಂದ್ರೆ ಹಂಗಿಲ್ಲ. ನಿಮಗೆ ಮೊದಲು ಪೊಟ್ಯಾಶ್ ಕೊರತೆ ಇರಲಿಲ್ಲ ನಮ್ಮ ಭಾಗದ ಹೊಲಗಳಲ್ಲಿ, ರೈತರ ಹೊಲಗಳಲ್ಲಿ. ಈಗ ಮೂರೂ ತರದ ಪೋಷಕಾಂಶಗಳ ಕೊರತೆ ಇದೆ, ಸಾರಜನಕದ ಕೊರತೆ ಇದೆ, ರಂಜಕದ ಕೊರತೆ ಇದೆ, ಪೊಟ್ಯಾಶ್ ಕೊರತೆ ಇದೆ. ಸೊ ಹಂಗಾಗಿ ಅದು ಬ್ಯಾಲೆನ್ಸ್ಡ್ ಪ್ರಪೋರ್ಷನ್ ಅಲ್ಲಿ ಸಾರಜನಕ ರಂಜಕ ಪೊಟ್ಯಾಶ್ ಅಂದ್ರೆ ನಿಮಗೆ ಯೂರಿಯಾ ಡಿಎಪಿ ಅದರ ಜೊತೆಗೆ ಪೊಟ್ಯಾಶ್ ಕೊಡ್ಲೇಬೇಕು. ಸೊ ಹಂಗಾಗಿ ನಿಮಗೆ ಮೊದಲನೇ ಹಂತದ ಬೆಳವಣಿಗೆ ಏನಿರ್ತದೆ ಅದು ಚೆನ್ನಾಗಿ ಬರ್ತದೆ. ಮತ್ತೆ ಅದು ಕೊಟ್ಟ ನಂತರ ಒಂದು 50 ದಿವಸದಲ್ಲಿ ಎರಡನೇ ಗೊಬ್ಬರ ಕೊಡಬೇಕು, ಅದು ಮಿಸ್ ಮಾಡ್ಕೋಬಾರ್ದು. ಆದ್ರೆ ಹೊರಭೂಮಿಯಲ್ಲಿ ಸ್ವಲ್ಪ ಒಂದು ವಾರ ಹೆಚ್ಚು ಕಡಿಮೆ ಆಗ್ತದೆ, ಪರವಾಗಿಲ್ಲ. ಆದ್ರೆ ಆ ಟೈಮಲ್ಲಿ ಮತ್ತೆ ಡಿಎಪಿ ಕೊಡಬಾರದು. ಡಿಎಪಿ ಒಂದು ಸಲ ಕೊಟ್ರೆ ಸಾಕು, ನಿಮಗೆ ಬೆಳವಣಿಗೆ ಹಂತದಲ್ಲಿ ಮಾತ್ರ ಡಿಎಪಿ ಬೇಕು, ನಂತರ ಬೇಕಾಗಿಲ್ಲ. ಆದ್ರೆ ನಮ್ಮ ರೈತರು ತಪ್ಪು ಮಾಡೋದೇನಂದ್ರೆ ಪ್ರತಿಯೊಂದು ಗೊಬ್ಬರಕ್ಕೂ ಒಂದು ಚೀಲ ಡಿಎಪಿ ಸೇರಿಸ್ಬಿಡ್ತಾರೆ, ಸುಮ್ಮನೆ ಅನಾವಶ್ಯಕವಾಗಿ ಖರ್ಚು ಹೆಚ್ಚಿಗೆ ಮಾಡ್ಕೋತಾರೆ. ಆದ್ರೆ ನೀವು ಮ್ಯಾನೇಜ್ ಮಾಡಬೇಕಾಗಿರೋದು ನೆಕ್ಸ್ಟ್ ಸಾರಜನಕ ಮತ್ತೆ ಪೊಟ್ಯಾಶ್ ಬಹಳ ಇಂಪಾರ್ಟೆಂಟ್. ನೀವು 50 ದಿವಸದ ಬೆಳೆಗೆ ಸಾರಜನಕ ಮತ್ತೆ ಪೊಟ್ಯಾಶ್ ಅನ್ನ ಮಿಸ್ ಮಾಡಬಾರದು, ಯಾಕಂದ್ರೆ ಅಲ್ಲಿಂದ ನಿಮ್ಗೆ ಎಲ್ಲಾ ತರದ ಕ್ರಿಯೆಗಳು ಹತ್ತಿ ಬೆಳೆಯಲ್ಲಿ ಸ್ಟಾರ್ಟ್ ಆಗ್ತವೆ. ಒಂದ್ ಕಡೆ ಹೂ ಆಡ್ತಾ ಇರ್ತದೆ, ಒಂದ್ ಕಡೆ ಕಾಯಿ ಕಚ್ತಾ ಇರ್ತದೆ, ಒಂದ್ ಕಡೆ ಕಾಯಿ ಬಲಿತಾ ಇರ್ತದೆ. ಸೊ ಈ ಎಲ್ಲಾ ಪ್ರಕ್ರಿಯೆಗಳು ಒಟ್ಟಿಗೆ ನಡೆಯೋದ್ರಿಂದ ಸಾರಜನಕದ ಕೊರತೆ ಮತ್ತು ಪೊಟ್ಯಾಶ್ ಕೊರತೆಯನ್ನ ನಾವು ಹತ್ತಿ ಬೆಳೆಗೆ ಬರಲಾರದಂಗ್ ನೋಡ್ಕೋಬೇಕು. ಸೊ ಅವಾಗ ಏನ್ ಮಾಡ್ಬೇಕು, 1 ಎಕರೆಗೆ 1 ಚೀಲ ಯೂರಿಯಾ ಮತ್ತೆ 30 ಕೆಜಿ ಪೊಟ್ಯಾಶ್ ಕೊಡ್ಲೇಬೇಕು. ನೀವು ಅದು ಮಿಸ್ ಮಾಡಿದ್ರೆ ಮತ್ತೆ ಅಗೇನ್ ಇಂಬ್ಯಾಲೆನ್ಸ್, ಮತ್ತೆ ಅವಾಗ ಮೊಗ್ಗು ಆಗ್ತಾ ಇರ್ತದೆ, ಕಾಯಿ ಕಚ್ತಾ ಇರ್ತದೆ. ನೀವು ಪೊಟ್ಯಾಶ್ ಕೊರತೆ ಇದ್ರೆ ಈ ಹೂ ಮೊಗ್ಗು ಕಾಯೆಲ್ಲ ಉದುರೋಕ್ ಸ್ಟಾರ್ಟ್ ಮಾಡ. ಅದು ಇಂಥ ಸನ್ನಿವೇಶದಲ್ಲಿ ಹೆಚ್ಚಿಗೆ ಮಳೆಯಾಗಿ ಒಂದ್ ಕಡೆ ನೀರು ನಿಂತಿರ್ತದೆ, ಪೋಷಕಾಂಶಗಳು ಮಣ್ಣಿನಿಂದ ಬೆಳೆಗೆ ಸಿಗೋದಿಲ್ಲ, ಅಂತ ಸಿಚುಯೇಷನ್ನಲ್ಲಿ ಹೂ ಮೊಗ್ಗು ಕಾಯೆಲ್ಲ ಉದುರುತ್ತೆ. ಮತ್ತೆ ಫೋನ್ ಮಾಡ್ತೀರ, ಸರ್ ಬಹಳ ಹೂ ಮೊಗ್ಗು ಕಾಯಿ ಉದುರುತ್ತದೆ, ಏನ್ ಮಾಡಿದ್ರೆ ಅಂದ್ರೆ ಇಂತಿಂಥ ಗೊಬ್ಬರ ಕೊಟ್ರೆ ಅಂದ್ರೆ ಇಂಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ ಅಂದ್ರೆ ಸಮರ್ಪಕವಾಗಿ ಕೊಟ್ಟಿರೋದಿಲ್ಲ. ಸೊ ಹಂಗಾಗಿ ಸೊ ಮತ್ತೊಂದು ಇನ್ನೊಂದು ಇಂಪಾರ್ಟೆಂಟ್ ಪೋಷಕಾಂಶಗಳ ನಿರ್ವಹಣೆ ಏನಪ್ಪಾ ಅಂತಂದ್ರೆ 55-60 ದಿವಸ ಅಂದ್ರೆ ಸುಮಾರು 2 ತಿಂಗಳು ಬೆಳೆ ಇದ್ದಾಗ. ಸೊ ಇಂಥ ಸಿಚುಯೇಷನ್ ಕೋಯಿನ್ಸೈಡ್ ಆಗ್ತದೆ, ಆಗಸ್ಟ್ ತಿಂಗಳಲ್ಲಿ ಹೆಚ್ಚಿಗೆ ಮಳೆ ಆಯ್ತು, ಅವಾಗ 2 ತಿಂಗಳು ಬೆಳೆ. ಸೊ ಅಂತ ಸಿಚುಯೇಷನ್ ಅಲ್ಲಿ ನೀವು ಭೂಮಿ ಕೊಟ್ಟಿರ್ತಕ್ಕಂತ ಗೊಬ್ಬರಗಳು ಬೆಳೆಗೆ ಸಿಗದೇ ಇದ್ದಾಗ ನಾವು ಇನ್ನೊಂದು ಆಲ್ಟರ್ನೇಟಿವ್ ಏನಪ್ಪಾ ಅಂತಂದ್ರೆ ಗೊಬ್ಬರಗಳನ್ನ ಸಿಂಪರಣೆ ಮುಖಾಂತರ ಸಿಂಪಡಿಸೋದು. ಸೊ ಹತ್ತಿ ಬೆಳೆಯಲ್ಲಿ ಬಹಳ ರೆಸ್ಪಾನ್ಸಿವ್ ಕೊಡ್ತದೆ ಗೊಬ್ಬರಗಳ ಮುಖಾಂತರ ಸಿಂಪರಣೆಯನ್ನ. ಅಂದ್ರೆ ನೀವು ಭೂಮಿಯಲ್ಲಿ ಸಿಗದಷ್ಟು ಸಿಂಪರಣೆ ಸಿಗದೇ ಇದ್ರೂ ಸಹ ನಾವು ಈ ಮೂವು ಮೊಗ್ಗು ಕಾಯಿ ಇರೋದನ್ನ ತಪ್ಪಿಸಬಹುದು, ಉದುರೋದನ್ನ ತಪ್ಪಿಸಬಹುದು. ಸೊ ಏನಪ್ಪ ಮಾಡಬೇಕು ಅಂತ ಅಂದ್ರೆ, ನೀವು ಕೆಲವರು ತಪ್ಪು ಮಾಹಿತಿ ತಿಳ್ಕೊಂಡಿದ್ದಾರೆ, 30 ದಿವಸದ ಗಿಡಕ್ಕೆ 25 ದಿವಸದ ಗಿಡಕ್ಕೆ ಸಿಂಪರಣೆ ಹೊಡೆಯೋದು ಇಲ್ಲ. ನಾವು ಸಿಂಪರಣೆ ಮಾಡಬೇಕು ಹತ್ತಿ ಬೆಳೆಗೆ ಅಂತಂದ್ರೆ ಗಿಡದಲ್ಲಿ ಸಾಕಷ್ಟು ಎಲೆ ಇರಬೇಕು, ಯಾಕಂದ್ರೆ ನಾವು ಕೊಡ್ತಕ್ಕಂತ ಸಿಂಪರಣಾ ಗೊಬ್ಬರಗಳನ್ನು ಎಲೆಯ ಮೂಲಕ ಹೀರ್ಕೋಬೇಕು. ಅಂದ್ರೆ ಅವಾಗ ಯಾವಾಗ ಇರ್ತದೆ ಅಂತ ಸಿಚುಯೇಷನ್ ಅಂದ್ರೆ ಬೆಳೆ 2 ತಿಂಗಳು ಬೆಳೆ ಇದ್ದಾಗ ಮಾತ್ರ ಅಂತ ಸಿಚುಯೇಷನ್. ಒಂದ್ 2 ಫೀಟ್ ಇರ್ತದೆ, ಸಾಕಷ್ಟು ಎಲೆ ಇರ್ತದೆ, ನಾವು ಕೊಟ್ಟಂತ ಸಿಂಪರಣಾ ಗೊಬ್ಬರ ಹೀರ್ಕೊಳ್ತದೆ. ಸೊ ಹಂಗಾಗಿ ನಿಮಗೆ ಆ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ, ಹೂ ಮೊಗ್ಗು ಕಾಯಿ ಉದುರೋದು. ಸೊ ಹಂಗಾಗಿ ಅಂತ ಸಿಚುಯೇಷನ್ ಇದ್ದಾಗ ನಮ್ಮ ಕೃಷಿ ವಿಶ್ವವಿದ್ಯಾಲಯ ರೆಕಮೆಂಡೇಶನ್ ಏನಿದೆಯಪ್ಪ ಅಂತಂದ್ರೆ 55-60 ದಿವಸದಲ್ಲಿ ಅಂದ್ರೆ ಸುಮಾರು ಬೆಳೆ 2 ತಿಂಗಳಿದ್ದಾಗ ಒಂದು 19-19-19 ಅಂತ ಅಂದ್ರೆ ಗೊಬ್ಬರ ಸಿಂಪರಣೆ ಮುಖಾಂತರ 1 ಕೆಜಿ ಪ್ಯಾಕೆಟ್ ಬರ್ತದೆ. ಅದನ್ನ ಅದರ ಜೊತೆಗೆ ಮೆಗ್ನೀಷಿಯಂ ಸಲ್ಫೇಟ್ ಅಂತ ಒಂದು ಇನ್ನೊಂದು ಗೊಬ್ಬರ ಬರ್ತದೆ, ಅದನ್ನ ಎರಡನ್ನ ಸೇರಿಸಿಕೊಂಡು ಸಿಂಪರಣೆ ಮಾಡಿದಾಗ ಈ ಪ್ರಾಬ್ಲಮ್ ತಡೆ ಆಗುತ್ತೆ. ಮತ್ತೆ ಇದೇ ಸಿಂಪರಣೆಯನ್ನ ಮತ್ತೆ ಒಂದು 15 ದಿವಸ ಬಿಟ್ಕೊಂಡು ಇನ್ನೊಂದು 15 ದಿವಸ ಬಿಟ್ಕೊಂಡು 2 ಸಲ ಅಂದ್ರೆ ಟೋಟಲಿ 3 ಸಲ ಸಿಂಪರಣೆ ಮಾಡಿದಾಗ ನಿಮಗೆ ಈ ಪ್ರಾಬ್ಲಮ್ ಸಂಪೂರ್ಣ ಹತೋಟಿ ಬರ್ತದೆ. ಮತ್ತೆ ಈ ಎಲೆ ಕೆಂಪು ರೋಗ ಅನ್ನೋದು ಬಹಳ ಕಾಡ್ತದೆ ನಮ್ಮ ರೈತರಿಗೆ. ಸೊ ಅದನ್ನ ನಾವು ಅವಾಯ್ಡ್ ಮಾಡಬಹುದು. ಸೊ ಈ ವರ್ಷ ಏನಾಯ್ತಪ್ಪ ಅಂದ್ರೆ ಈ ಆಗಸ್ಟ್ ತಿಂಗಳಲ್ಲಿ ಮತ್ತೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಕಂಟಿನ್ಯೂಸ್ ಆಗಿ ಮಳೆ ಹಿಡ್ಕೊಂಡು ನೀರು ನಿಂತು ಎಲೆ ಕೆಂಪಾಗಿದೆ. ಎಲೆ ಕೆಂಪಾಗಿ ಹೆಂಗಾಗುತ್ತಪ್ಪ ಅಂತಂದ್ರೆ ಫಸ್ಟ್ ಮೊದಲನೇ ಹಂತದಲ್ಲಿ ಎಲ್ಲೋ ಹಿಂಗ್ ಆಗ್ತದೆ ಅಂದ್ರೆ ಹಳದಿ ಕಲರ್ ತಿರ್ತದೆ ಎಲೆ, ಆಮೇಲೆ ಒಂದು ವಾರ ಆದ ನಂತರ ಕೆಂಪಾಗ್ಬಿಡ್ತವೆ. ಸೊ ನಾವು ಒಂದು ಗಿಡನ ಕಂಪ್ಲೀಟ್ ಕೆಂಪಾಗೋದನ್ನ ರಿಕವರ್ ಮಾಡೋದು ಬಹಳ ಕಷ್ಟ. ನಾವು ಆ ಬೆಳೆಯನ್ನ ಕೆಂಪಾಗೋದಕ್ಕೆ ಬಿಡಬಾರದು. ಸೊ ಅಂತ ಸಿಚುಯೇಷನ್ ಅಲ್ಲಿ ಮುಂಜಾಗ್ರತೆ ಕ್ರಮವಾಗಿ ನಾವು ಈ ಸಿಂಪರಣೆ ತಗೊಂಡ್ಬಿಡ್ಬೇಕು. ಈ ಸಿಂಪರಣೆ ತಗೊಂಡ್ ಖರ್ಚೇನ್ ಜಾಸ್ತಿ ಆಗಲ್ಲ. ನೀವು ರೈತರು ಬಯೋಗ್ ಜಾಸ್ತಿ ಹೋಗ್ತೀರಿ, ಆ ಬಯೋ ಸಿಂಪರಣೆ ಮಾಡೋದ್ರಿಂದ ಈ ಸಿಂಪರಣೆ 3 ಸಿಂಪರಣೆ ಮಾಡಬಹುದು. ಬರೀ ಎಕರೆ 350 ರೂಪಾಯಿ ಆಗ್ತದೆ ಅಷ್ಟೇ ಗೊಬ್ಬರ ಸಿಂಪರಣೆ. ನೀವು ಬಯೋ ಮಾಡಿದ್ರೆ ತಪ್ಪೇನು ಇಲ್ಲ, ಆದ್ರೆ ಅನಾವಶ್ಯಕವಾಗಿ ಖರ್ಚು ಹೆಚ್ಚು ಮಾಡ್ಕೋತೀರಿ. ಸೊ ಆ 1 ಸಿಂಪರಣೆಯನ್ನ ಇಲ್ಲಿ ನಾವು 3 ಸಿಂಪರಣೆ ಮಾಡ್ಕೊಡ. ಸೊ ಹಂಗಾಗಿ ಮತ್ತೆ ಬೆಳೆ ಒಂದು 75, 80 ಅಥವಾ 90 ದಿವಸದಲ್ಲಿ ಇದ್ದಾಗ ಅಂದ್ರೆ 2.5 ತಿಂಗಳಿಂದ 3 ತಿಂಗಳು ಬೆಳೆ ಇದ್ದಾಗ ನಮ್ಮ ಹೊಲಗಳಲ್ಲಿ ಮತ್ತೆ ಅಗೇನ್ ಈ ಲಘು ಪೋಷಕಾಂಶಗಳ ಕೊರತೆ ಬಹಳ ಇದೆ. ಸೊ ಅಂತ ಟೈಮಲ್ಲಿ ಯಾಕಂದ್ರೆ ನಾವು ರೈತರಾಗಿ ಗೆಡ್ಡೆ ಗೊಬ್ಬರ ನಮ್ಮ ಭೂಮಿಗೆ ಕೊಡ್ತಾ ಇಲ್ಲ, ಅದರ ಸಮಸ್ಯೆಗಳು ಬಹಳಷ್ಟು ಇದಾವೆ. ಯಾಕಂದ್ರೆ ರೈತರು ಈಗ ದನ ಕರು ಕಟ್ತಾ ಇಲ್ಲ, ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ ಅಂತ ಬರೀ ಮೆಕನೈಸೇಷನ್ಗೆ ಹೋಗ್ತಾ ಇದಾರೆ. ಸೊ ದನ ಕರು ಇದ್ರೆ ಎಣ್ಣೆ ಗೊಬ್ಬರ ಸಿಗ್ತದೆ, ಔಟ್ ಸೈಡ್ ಇಂದ ಪರ್ಚೇಸ್ ಮಾಡ್ಕೊಂಡ್ ಬರ್ಬೇಕಪ್ಪ ಅಂತಂದ್ರೆ ಹೆಚ್ಚಿಗೆ ಕಾಸಾಗ್ತದೆ. ಸೊ ಹಂಗಾಗಿ ಆ ಕಾರಣದಿಂದ ಬಿಡ್ತಾ ಇದಾರೆ. ಸೊ ಹಂಗಾಗಿ ಲಘು ಪೋಷಕಾಂಶಗಳ ಕೊರತೆ ಎಣ್ಣೆ ಗೊಬ್ಬರ ನೀಗಿಸ್ತಾ ಇತ್ತು, ಅದು ಮಾಡದೆ ಇರೋದ್ರಿಂದ ಈಗ ನಮ್ಮ ಭೂಮಿಗಳಲ್ಲಿ ಲಘು ಪೋಷಕಾಂಶಗಳ ಕೊರತೆನೂ ಇದೆ. ಈಗ ಹತ್ತಿ ಬೆಳೆಯಲ್ಲಿ ಲಘು ಪೋಷಕಾಂಶವಾದ ಬೋರಾನ್ ಕೊರತೆ ಇದೆಯಪ್ಪ ಅನ್ಕೊಳ್ರಿ, ಸೊ ಹತ್ತಿ ಚೆನ್ನಾಗಿ ಒಡೆಯೋದಿಲ್ಲ. ಸೊ ಅಂತ ಸಂದರ್ಭದಲ್ಲಿ ನೀವು ಬೆಳೆ ಎರಡೂವರೆ ತಿಂಗಳಿದೆ ಅನ್ನೋ ಟೈಮಲ್ಲಿ ಈ ಲಘು ಪೋಷಕಾಂಶ ಸಿಂಪರಣೆ ಮಾಡಬಹುದು. ಈ ಸಿಂಪರಣೆ ಹೆಂಗ್ ಬರ್ತದಪ್ಪ ಅಂತಂದ್ರೆ ದ್ರವ ರೂಪದಲ್ಲೂ ಬರ್ತದೆ ಮತ್ತೆ ಹರಳ ರೂಪದಲ್ಲೂ ಬರ್ತದೆ. ದ್ರವ ರೂಪದಲ್ಲಾದ್ರೆ ಪ್ರತಿ ಲೀಟರ್ ನೀರಿಗೆ 4 ml ಅಷ್ಟು ಮಿಶ್ರಣ ಮಾಡಿಕೊಂಡು ಸಿಂಪರಣೆ ಮಾಡಬೇಕು. ಅದೇ ಹರಳ ರೂಪದಲ್ಲಾದ್ರೆ 4 g ಪ್ರತಿ ಲೀಟರ್ ನೀರಿಗೆ ಹಾಕೊಂಡು ಸಿಂಪರಣೆ ಮಾಡಿದಾಗ ಹತ್ತಿ ಬೆಳೆಗೆ ಲಘು ಪೋಷಕಾಂಶಗಳ ಕೊರತೆಯನ್ನು ಸಹ ನಾವು ನೀಗಿಸ್ಕೋಬಹುದು. ಮತ್ತೆ ಹತ್ತಿ ಬೆಳೆ ಒಂದು 90 days ಅಂದ್ರೆ ಮ್ಯಾಕ್ಸಿಮಮ್ ಕಾಯಿ ಕಚ್ಚಿ ಬಲಿಯೋಕೆ ಹೋಗ್ತಾ ಇರ್ತದೆ 90 days ಅಂದ್ರೆ ಈಗ ಪ್ರೆಸೆಂಟ್ ಬೆಳೆ ಇದು ಏನಿಲ್ಲ ಅದು ಅಂದ್ರೆ ಸುಮಾರು 3-3.5 ತಿಂಗಳು ಬೆಳೆ ಇದೆ. ಈ ಸಂದರ್ಭದಲ್ಲಿ ಒಂದು ಸೇಮ್ ಸಿಂಪರಣೆ ಗೊಬ್ಬರ ಸಿಂಪರಣೆ ನಾನು ಇನ್ನೊಂದು ರೆಕಮೆಂಡೇಶನ್ ಮಾಡೋದು ಏನಪ್ಪ ಅಂದ್ರೆ 13:045 ಅಂತ ಒಂದು ಗೊಬ್ಬರ ಸಿಂಪರಣೆ ಬರ್ತದೆ. ಅದರಲ್ಲಿ ಪೊಟ್ಯಾಶ್ ಅಂಶ ಜಾಸ್ತಿ ಇರ್ತದೆ. ಅದು ಏನ್ ಹೆಲ್ಪ್ ಮಾಡ್ತದಪ್ಪ ಅಂತಂದ್ರೆ ನಾವು ಬಿಟ್ಟಿರ್ತಕ್ಕಂಥ ಕಾಯಿನ ದಪ್ಪ ಮಾಡ್ತಾ ಹೋಗ್ತದೆ. ಅತಿ ದಪ್ಪ ಆಗಿ ಅರಳೆ ನಿಮಗೆ ತೂಕ ಜಾಸ್ತಿ ಬರ್ತದೆ. ಅರಳೆ ತೂಕ ಜಾಸ್ತಿ ಬಂತಪ್ಪ ಅಂತಂದ್ರೆ ನಮ್ಗೆ ಇಳುವರಿ ಮಟ್ಟ ಜಾಸ್ತಿ ಆಗ್ತದೆ ಅಂತ. ಸೊ ಹಂಗಾಗಿ ನೀವು 13:045 ಈ ಸಿಂಪರಣೆಯನ್ನ ಆ 90 days ತಗೊಳ್ಳೋದು ಬಹಳ ಒಳ್ಳೇದು. ಅದನ್ನ ಮತ್ತೆ ಇನ್ನೊಂದ್ಸಲ ಒಂದು 15 days ಬಿಟ್ಕೊಂಡು ಸುಮಾರು 100-105 days ಇನ್ನೊಮ್ಮೆ ಸಿಂಪರಣೆ ತಗೊಂಡ್ರು ಒಳ್ಳೇದು. ಬಹಳ ಕಾಸ್ಟ್ ಕಡಿಮೆ, 1 kg ಪ್ಯಾಕೆಟ್ಗೆ ಬರೀ 160 rupees. ಸೊ ಹಂಗಾಗಿ ಈ ಸಿಂಪರಣೆಗಳ ಮಹತ್ವ ಬಹಳಷ್ಟಿದೆ. ಮತ್ತೆ ನಾನು ಭೂಮಿ ಕೊಡೋದು ಗೊಬ್ಬರ ಹೇಳಿದೆ ನಿಮಗೆ, ಅಂದ್ರೆ 50th day ನೀವು ಆ ಗೊಬ್ಬರವನ್ನ ಯೂರಿಯಾ ಮತ್ತೆ ಪೊಟ್ಯಾಷನ್ ಮಿಸ್ ಮಾಡಬಾರದು ಅಂತ. ಮತ್ತೆ ಅದಾದ ನಂತರ ಒಂದು 75-80 days ಇನ್ನೊಮ್ಮೆ ಅದರಲ್ಲಿ ಅರ್ಧ ಒಂದು 25 kg ಯೂರಿಯಾ, ಒಂದು 15 kg ಪೊಟ್ಯಾಶ್ ಕೊಡ್ಬೇಕಾಗತ್ತೆ. ಸೊ ಅಷ್ಟು ನೀವು ಕರೆಕ್ಟ್ ಆಗಿ ಗೊಬ್ಬರದ ನಿರ್ವಹಣೆ ಮಾಡ್ತಪ್ಪ ಅಂತಂದ್ರೆ ಹತ್ತಿ ಬೆಳೆ ಬೆಳವಣಿಗೆ ಸಮೃದ್ಧವಾಗಿ ಬೆಳೆದು ಮತ್ತೆ ನಿಮಗೆ ಕಾಯಿ ಸೈಜ್ ದಪ್ಪ ಆಗಿ ಫಲ ಉದುರೋದು ಕಡಿಮೆ ಆಗಿ ಹೆಚ್ಚಿಗೆ ಕಾಯಿ ಹಿಡಿದು ಒಳ್ಳೆ ಇಳುವರಿ ಕೊಡೋ ಚಾನ್ಸಸ್ ಇರ್ತದೆ. ಮತ್ತೆ ಹತ್ತಿ ಬೆಳೆಯಲ್ಲಿ ಈ ಕಳೆ ನಿರ್ವಹಣೆ ಬಗ್ಗೆ ಬಂದಾಗ, ಸೊ ಎರಡು ನಮೂನೆ ಇರ್ತವೆ ಕಳೆ ನಿರ್ವಹಣೆ ಅಂದ್ರೆ ಬಿತ್ತಿದ ದಿವಸ ಅಥವಾ ಮರುದಿವಸ ಹೊಡೆಯೋದೊಂದು, ಮತ್ತೆ ಬಿತ್ತಿದ ಒಂದು 25-30 days ಹೊಡೆಯುವಂತ ಕಳೆನಾಶಕಗಳು. ಸೊ ನಾನು ಈ ಬಿತ್ತಿದಾಗ ಮಾಡ್ತಾರಲ್ಲ ಅದನ್ನ ರೆಕಮೆಂಡ್ ಮಾಡ್ತೀನಿ. ಪೆಂಡೆಮಿತಿಲಿ ಅಂತ ಸ್ಟಾಂಪ್ ಎಕ್ಸ್ಟ್ರಾ 38.7 CS ಅಂತ ಸ್ಟಾಂಪ್ ಎಕ್ಸ್ಟ್ರಾ ಅಂತ ಬರ್ತದೆ. ಒಂದು ಎಕರೆಗೆ 700 ml ಅದನ್ನ 300 liters ಅಲ್ಲಿ ಬೆರೆಸ್ಕೊಂಡು ಸಿಂಪರಣೆ ಮಾಡಬೇಕು. ಅದು ಮಾಡಿದಾಗ ನಿಮಗೆ ಒಂದು ತಿಂಗಳಷ್ಟು ಅವಧಿಯಲ್ಲಿ ಕಳೆಗಳು ಬರೋದಿಲ್ಲ ಬೆಳಗ್ಗೆ. ಅವಾಗ ಯಾವಾಗ ಕಳೆ ಇರೋದಿಲ್ವೋ ನಿಮ್ಮ ಮೊಳಕೆ ಪ್ರಮಾಣ ಜಾಸ್ತಿ ಆಗಿ ಬೆಳವಣಿಗೆ ಚೆನ್ನಾಗಿ ಬರ್ತದೆ ಒಂದು ತಿಂಗಳ ಬೆಳೆ. ಸೊ ಹಂಗಾಗಿ ಅದನ್ನ ತಪ್ಪದೇ ಮಾಡ್ರಿ. ಈ ಪ್ರೀ ಎಮರ್ಜೆಂಟ್ ಹರ್ಬಿಸೈಡ್ ಅಂತ ಅಂದ್ರೆ ಉದಯೋನ್ಮುಖ ಕಳೆನಾಶಕಗಳು ಸ್ಟಾಂಪ್ ಎಕ್ಸ್ಟ್ರಾ, ಅದು ಏನಪ್ಪ ಕೆಲಸ ಮಾಡ್ತದೆ ಅಂದ್ರೆ ನೀವು ಅವತ್ತು ಬಿತ್ತಿರ್ತೀರಿ ಅವತ್ತೇ ಸಿಂಪರಣೆ ಮಾಡ್ಬೇಕು. ಯಾಕಂದ್ರೆ ಅದು ಭೂಮಿಯಲ್ಲಿ ಹೀರ್ಕೋಬೇಕು. ನಾವು ಸಿಂಪರಣೆ ಮಾಡ್ತಿದ್ದಂತ ಕಳೆನಾಶಕಗಳ ದ್ರಾವಣ ಭೂಮಿ ತುಂಬಾ ಹರಡಬೇಕು. ಯಾಕಪ್ಪ ಅಂತಂದ್ರೆ ಹಂಗ ಹರಡಿದಾಗ ಭೂಮಿಯಲ್ಲಿ ಮೊಳಕೆ ಹೊಡೆದಿರ್ತಕ್ಕಂತ ಕಳೆ ಬೀಜಗಳು ಸಾಯ್ತವೆ. ಯಾಕಂದ್ರೆ ನೀವು ಬಿತ್ತಿರ್ತೀರಿ, ಬಿತ್ತನೆ ಬೀಜ ಆಳಕ್ಕೆ ಬಿದ್ದಿರ್ತದೆ, ಭೂಮಿಯ ಮೇಲ್ಪದರದಲ್ಲಿ ಇರತಕ್ಕಂತ ಕಳೆ ಬೀಜಗಳು ಮೊಳಕೆ ಹೊಡೆದಿರ್ತಾವಲ್ಲ ಅವೆಲ್ಲ ಸತ್ತೋಗ್ತವೆ. ಸೊ ನಿಮಗೆ ಒಂದು ತಿಂಗಳ ಕಾಲ ಕಳೆದ ಪ್ರಾಬ್ಲಮ್ ಬರಲ್ಲ. ಹಂಗಾಗಿ ನಮ್ಮ ಹತ್ತಿ ಬೆಳೆ ಚೆನ್ನಾಗಿ ಬೆಳವಣಿಗೆ ಕಂಡು ಆ ಪ್ರಾಬ್ಲಮ್ ಇಂದ ಸಾಲ್ವ್ ಆಗ್ತದೆ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಉದಯೋತ್ತರ ಕಳೆನಾಶಕ ಅಂತ, ಸೊ ಹಿಟ್ವೀಡ್ ಅಂತ ಬರ್ತದೆ, ಹಿಟ್ವೀಡ್ ಮ್ಯಾಕ್ಸ್ ಅಂತ ಬರ್ತದೆ, ಅಂದ್ರೆ ಪೈರಿಥೈಯೋಬ್ಯಾಕ್ ಸೋಡಿಯಂ ಅಂತ ಅದರ ರಾಸಾಯನಿಕದ ಹೆಸರು. ಸೊ ಅದು ಏನಪ್ಪ ಅಂತಂದ್ರೆ ನಾವು ಉದಯೋತ್ತರ ಕಳೆನಾಶಕಗಳು ಹತ್ತಿ ಬೆಳೆಯಲ್ಲಿ ಉಪಯೋಗಿಸ್ಬೇಕು ಅಂದಾಗ ಅದರ ಬಗ್ಗೆ ಸಾಕಷ್ಟು ಮಾಹಿತಿ ತಿಳ್ಕೋಬೇಕು. ಸೊ ಅದು ಹೆಂಗ್ ಸಿಕ್ಕದಂಗೆ ಹೊಡೆಯಂಗಲ್ಲ, ಅದಕ್ಕೆ ಗನ್ನು ನಾಜಲ್ಲು ಸೆಪರೇಟ್ ಮಾಡ್ಕೋಬೇಕು, ಹತ್ತಿ ಸಾಲಲ್ಲೇ ಹೊಡಿಬೇಕು. ಯಾವಾಗ ಹೊಡಿಬೇಕು, ಟೈಮ್ ಈಸ್ ಇಂಪಾರ್ಟೆಂಟ್, 25-30 days ಒಳಗಾಗಿರ್ಬೇಕು. ಮತ್ತೆ ಅದು ಕಳೆದೇನಾದ್ರೂ ಆ ಕಾಂಡ ಇರ್ತದಲ್ಲ ಹಿಂಗೆ ಮುರಿದ್ರೆ ಟಕ್ ಅಂತ ಸೌಂಡ್ ಬರ್ತದೆ, ಆ ತರ ಬಂದ್ರೆ ಕಂಟ್ರೋಲ್ ಬರಲ್ಲ, ಸಕ್ಯುಲೆಂಟ್ ಆಗಿರ್ಬೇಕು ಕಳೆ, 1-5 ಎಲೆ ಮಾತ್ರ ಇರಬೇಕು. ಸೊ ಅಂತ ಸಂದರ್ಭದಲ್ಲಿ ನೀವು ಹೊಡೆದಾಗ ಅದರ ಎಫೆಕ್ಟ್ ಚೆನ್ನಾಗಿರ್ತದೆ. ನೀವೇನಾದ್ರೂ ಅದು ತಪ್ಪಿ ನಾನು 50 days ಹೊಡಿತೀನಿ 60 days ಹೊಡಿತೀನಿ ಅಂದ್ರೆ ನಿಮಗೆ ಕೆಮಿಕಲ್ ಕಾಸ್ಟ್ಲಿ ಇರ್ತದೆ, ಅದು ಉಪಯೋಗ ಆಗೋದಿಲ್ಲ. ಉದಯೋತ್ತರ ಕಳೆನಾಶಕ ಯಾವತ್ತಿದ್ರು ಹತ್ತಿ ಬೆಳೆಯಲ್ಲಿ 30 days ಒಳಗಾಗಿ ಹೊಡಿಬೇಕು. ಮತ್ತೆ ಸಾಲಲ್ಲಿ ಹೊಡಿಬೇಕು, ನಾವು ಇದು ಪೆಸ್ಟಿಸೈಡ್ ಹೊಡಿತೀವಲ್ಲ ಈ ಕೀಡೆಗೆ, ಆ ಗನ್ನು ಹೊಡಿಬಾರದು, ಆ ಸಾಲಲ್ಲಿ ಬಿಡೋಕು, ಅದು ನಾಜಲ್ಲೇ ಚೇಂಜ್ ಇರ್ತದೆ, ಆ ಸಾಲಲ್ಲಿ ಬಿದ್ದಿರ್ತಕ್ಕಂತ ಕಳೆನಾಶಕವನ್ನು ತಗೊಂಡು ಕಳೆ ಎಲ್ಲ ಸಾಯ್ತವೆ. ಮತ್ತೆ ಡೋಸೇಜ್ ಇಂಪಾರ್ಟೆಂಟ್. ನೀವು ಏನಾದ್ರೂ ಈಗ ನಾನು ಅದು ಹಿಟ್ವೀಡ್ಗೆ 1.5 ml ಪ್ರತಿ ಲೀಟರ್ ನೀರಿಗೆ ಅಂದ್ರೆ 20 liters ಟ್ಯಾಂಕಿಗೆ 30 ml ಹಾಕೊಂಡು ಓಡಿಬೇಕು ಅಂತ ಹೇಳ್ತೀನಿ, ನೀವು ಕಂಟ್ರೋಲ್ ಬರ್ತದೆ ಅಂತ 50 ml 60 ml ಹಾಕೋಬಾರದು. ಮತ್ತೆ ಹತ್ತಿ ಬೆಳೆಗೆ ಮಾರಕ ಆಗ್ತದೆ ಅದು. ಸೊ ಹಂಗಾಗಿ ಟೈಮು, ಡೋಸೇಜು, ಗನ್ನು ಇವೆಲ್ಲ ಬಹಳ ಇಂಪಾರ್ಟೆಂಟ್. ಉದಯೋತ್ತರ ಕಳೆನಾಶಕಗಳು ಯೂಸ್ ಮಾಡಬೇಕಂದ್ರೆ ಯಾರಾದ್ರೂ ಒಬ್ಬ ಸೈಂಟಿಸ್ಟ್ ಅಥವಾ ವಿಜ್ಞಾನಿಯ ಒಪಿನಿಯನ್ ತಗೊಂಡು ಯೂಸ್ ಮಾಡೋದು ಒಳ್ಳೇದು. ಸೊ ಮತ್ತೆ ಈ ಹತ್ತಿಯಲ್ಲಿ ಬಹಳ ಕಂಪ್ಲೇಂಟ್ ಅಂದ್ರೆ ಇಂಥ ಸಿಚುಯೇಷನ್ಸ್, ಈಗ ನಮ್ಮ ಪ್ರೆಸೆಂಟ್ ಮುಂಗಾರು ಹಂಗಾಮ ಏನಾಯ್ತಪ್ಪ ಅಂತಂದ್ರೆ ಫಲ ಉದುರೋದು ಜಾಸ್ತಿ ಅಂತ. ಫಲ ಉದುರೋದು ಒಂದು ಶೇಕಡಾ 5-10% ಅದು ಹೈಬ್ರಿಡ್ ಕ್ಯಾರೆಕ್ಟರ್ ಇರ್ತದೆ. ಅಂದ್ರೆ ಒಂದು ಗಿಡದ ಕೆಳಗೆ ಒಂದು 5-10 ಮೊಗ್ಗು ಉದುರೋದು ಏನ್ ಪ್ರಾಬ್ಲಮ್ ಇಲ್ಲ, ಬಿಟ್ಟಿರ್ತಕ್ಕಂಥ ಎಲ್ಲ ಹೂವು ಮೊಗ್ಗು ಕಾಯಿದ್ರೆ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಸೊ ಈ ಸಿಚುಯೇಷನ್ ಅಲ್ಲಿ ರೈತರು ಕಂಪ್ಲೇಂಟ್ ಹೇಳ್ತಾ ಇರೋದು ಹೂವು ಮೊಗ್ಗು ಫಲ ಬಹಳ ಉದುರ್ತಾ ಇದೆ, ಅದಕ್ಕೇನ್ ಸೊಲ್ಯೂಷನ್ ಅಂತ. ಇದು ಸಹ ಅಷ್ಟೇ, ಒಂದು ಬೆಳವಣಿಗೆ ನಿರೋಧಕ ಐತೆ ಪ್ಲಾನೋಫಿಕ್ಸ್ ಅಂತ ಕೇಳಿರ್ತೀರಿ ನೀವೆಲ್ಲ, ಅದನ್ನು ಅಷ್ಟೇ ಯೂಸ್ ಮಾಡಬೇಕು ಅಂದ್ರೆ ಬಹಳ ಜಾಗರೂಕತೆಯಿಂದ ಯೂಸ್ ಮಾಡಬೇಕು. ಯಾಕಂದ್ರೆ ಅದರ ರಾಸಾಯನಿಕದ ಹೆಸರು ನ್ಯಾಪ್ತಲಿನ್ ಅಸಿಟಿಕ್ ಆಸಿಡ್ ಅಂತ. ಸೊ ಅದು ಬೆಳೆಯಲ್ಲಿ ಬೆಳೆ ಸಮೃದ್ಧವಾಗಿ ಬೆಳೆದ್ರೆ ಬೆಳೆಯಲ್ಲೇ ಉತ್ಪಾದನೆ ಆಗ್ತದೆ. ಆ ಬೆಳೆಯಲ್ಲಿ ಉತ್ಪಾದನೆ ಆದಾಗ ಹೂವು ಮೊಗ್ಗು ಕಾಯಿ ಉದುರೋದಿಲ್ಲ. ಅದು ಯಾವಾಗ ಬೆಳೆಯಲ್ಲಿ ಉತ್ಪಾದನೆ ಆಗೋದಿಲ್ವೋ ನಾವು ಎಕ್ಸ್ಟರ್ನಲ್ ಅಂದ್ರೆ ಬೇರೆ ಸೋರ್ಸ್ ಇಂದ ಕೊಡಬೇಕಾಗತ್ತೆ. ಸೊ ಅದನ್ನೇ ಸಹ ನಾವು ಎಕ್ಸ್ಟರ್ನಲ್ ಪ್ಲಾನೋಫಿಕ್ಸ್ ಮುಖಾಂತರ ಕೊಡ್ತೀವಿ, ಕಡಿಮೆ ಪ್ರಮಾಣದಲ್ಲಿ ಕೊಡಬೇಕು. ಇದು ಬಹಳ ಎಚ್ಚರಿಕೆಯಿಂದ ನೋಡ್ಕೋಬೇಕು. ಏನಪ್ಪ ಹೆಂಗ್ ಹಾಕೊಂಡು ಹೊಡಿಬೇಕು ಟ್ಯಾಂಕಿಗೆ ಅಂದ್ರೆ, ಒಂದು 20 liter ಟ್ಯಾಂಕಿಗೆ ಬರೀ 5 ml ಹಾಕೊಂಡು ಹೊಡಿಬೇಕು. ನೀವು ಹೆಚ್ಚಿಗೆ ಮಾಡ್ತೀರಿ ಅಂದ್ಕೊಂಡ್ರೆ ನಾನು 20 liter 20 ml ಹಾಕ್ತೀನಿ ಅಂದ್ರೆ ಇದು ಫಲ ಉದುರೋಗುತ್ತೆ, ಆಮೇಲೆ ನಿಮ್ಗೆ ಸಮಸ್ಯೆ ಆಗುತ್ತೆ. ಸೊ ಹಂಗಾಗಿ ಈ ಬೆಳವಣಿಗೆ ನಿರೋಧಕಗಳು ಅಂತ ಏನಿರ್ತಾವೆ ಹತ್ತಿ ಬೆಳೆಯಲ್ಲಿ ಯೂಸ್ ಮಾಡಬೇಕು ಅಂತಂದ್ರೆ ಸಾಕಷ್ಟು ಒಂದು ಒಪಿನಿಯನ್ ತಗೊಂಡು ಎಷ್ಟು ML ಹಾಕೋಬೇಕು. ಮತ್ತೆ ಇದನ್ನ ಸೆಪರೇಟ್ ಆಗಿ ಹೊಡೆಯುವ ಅವಶ್ಯಕತೆ ಇಲ್ಲ. ನೀವು ಯಾವಾಗ ಒಂದು ಗೊಬ್ಬರ ಸಿಂಪರಣೆ ಮಾಡ್ತಾ ಇರ್ತೀರಿ ಅದ್ರ ಜೊತೆ ಮಿಕ್ಸ್ ಮಾಡ್ಕೋಬಹುದು, ಒಂದು ಟ್ಯಾಂಕಿಗೆ 5 ml, ಅಥವಾ ಒಂದು ಕೀಟನಾಶಕ ಸಿಂಪರಣೆ ಮಾಡ್ತಾ ಇರ್ತೀರಿ ಆ ಕೀಟನಾಶಕ ಜೊತೆ ಒಂದು ಟ್ಯಾಂಕಿಗೆ 5 ml ಮಿಕ್ಸ್ ಮಾಡ್ಕೊಂಡು ಹೊಡಿಬಹುದು. ಅದನ್ನೇ ಸೆಪರೇಟ್ ಆಗಿ ಹೊಡೆದು ಆಳು ಹೆಚ್ಚಿಗೆ ಮಾಡ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ಸೊ ಅಂತ ಸಂದರ್ಭದಲ್ಲಿ ಇದ್ದಾಗ ಯಾವಾಗ ಫಲ ಉದುರ್ತಾ ಇದೆ ಅಂತ ಒಂದು ಕಂಪ್ಲೇಂಟ್ ಇದೆ ಅಂತಂದ್ರೆ ಅದನ್ನು ಸ್ವಲ್ಪ ಮ್ಯಾನೇಜ್ ಮಾಡ್ಕೋಬಹುದು. ಆದ್ರೆ ಬಹುತೇಕ ಸಾಲು ಆಗೋದು ನಾವು ಗೊಬ್ಬರಗಳ ಪೋಷಕಾಂಶಗಳ ನಿರ್ವಹಣೆ ಕರೆಕ್ಟ್ ಆಗಿ ಟೈಮ್ ಟು ಟೈಮ್ ಮಾಡಿದಾಗ ಈ ಸಮಸ್ಯೆ ಏನು ಬರೋದಿಲ್ಲ. ಇದುವರೆಗೆ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಬೀಜ ಘಟಕದಲ್ಲಿ ದಿನಾಂಕ 25/9/2024 ನಡೆದ ಹಿಂಗಾರು ಹಂಗಾಮಿನ ಬೀಜ ದಿನೋತ್ಸವ 2024 ಸಂದರ್ಭದಲ್ಲಿ ಡಾಕ್ಟರ್ ಅಜಯ್ ಕುಮಾರ್ ಎಂ ಅವರು ಮಾಡಿದ ಭಾಷಣದ ಅವತರಣಿಕೆಯನ್ನು ಕೇಳಿದಿರಿ. ಈಗ ಕೇಳಿ ರಸಮೇವು ತಯಾರಿಸುವ ವಿಧಾನ ಮತ್ತು ಮಹತ್ವ ಕುರಿತು ಮಾಹಿತಿಯನ್ನು ಅಮರೇಶ್ ಆಶಿಹಾಳ್ ಅವರಿಂದ. ಇತ್ತೀಚಿನ ದಿನಗಳಲ್ಲಿ ಹೈನುಗಾರಿಕೆ ತನ್ನದೇ ಆದಂತಹ ಒಂದು ಪ್ರಾಮುಖ್ಯತೆಯನ್ನು ಪಡೆದಿದೆ. ಹೈನುಗಾರಿಕೆಯಲ್ಲಿ ಹೆಚ್ಚಿನ ಲಾಭವನ್ನು ಪಡಬೇಕಪ್ಪ ಅಂತಂದ್ರೆ ರೈತ ಬಾಂಧವರು ಮೇವಿನ ಉತ್ಪಾದನೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು. ಇರುವಂತಹ ಮೇವನ್ನು ಸದ್ಬಳಕೆ ಮಾಡಿಕೊಳ್ಳೋದ್ರ ಜೊತೆಗೆ ಒಣಹುಲ್ಲನ್ನು ಬಹಳ ದಿನಗಳವರೆಗೆ ಸಂಗ್ರಹಿಸಿಕೊಂಡು ಮೇವಿನ ಕೊರತೆ ಉಂಟಾದಾಗ ಅದನ್ನು ಬಳಸಬಹುದು. ಹೀಗೆ ಮೇವಿನ ಸಂರಕ್ಷಣೆಯಲ್ಲಿ 10 ಹಲವಾರು ತಂತ್ರಜ್ಞಾನಗಳಿದ್ದಾವೆ. ಈ ನಿಟ್ಟಿನಲ್ಲಿ ರಸಮೇವು ಅಥವಾ ಸೈಲೇಜ್ ವಿಧಾನವು ಕೂಡ ಒಂದು. ಹುಲುಸಾಗಿ ಬೆಳೆದ ಹಸಿ ಹುಲ್ಲನ್ನು ಗಾಳಿರಹಿತವಾದ ಸ್ಥಳದಲ್ಲಿ ಶೇಖರಣೆ ಮಾಡಿದಾಗ ರಸಮೇವಾಗಿ ಅದು ಪರಿವರ್ತನೆ ಆಗ್ತದೆ. ರಸಮೇವು ತಯಾರಿಕೆಯಲ್ಲಿ ಲ್ಯಾಕ್ಟಿಕ್ ಆಮ್ಲ ಉತ್ಪಾದನೆಯಾಗಿ ಮೇವು ಕೆಡದಂತೆ ಇರಲು ಸಹಾಯಕ ಆಗ್ತದೆ. ಉಪ್ಪಿನಕಾಯಿಗೆ ಹೋಲಿಸಬಹುದಾದ ಈ ಹಸಿರು ಮೇವು ತಿನ್ನಲು ಸಹಾಯಕವಾಗುವುದು. ಉಪ್ಪಿನಕಾಯಿಗೆ ಹೋಲಿಸಿದಾಗ ಈ ಹಸಿರು ಮೇವು ತಿನ್ನಲು ರುಚಿಕರ ಮಾತ್ರವಲ್ಲದೆ ಜೀರ್ಣಿಸಿಕೊಳ್ಳಲು ಕೂಡ ಇದು ಸುಲಭ. ಗುಣಮಟ್ಟದ ರಸಮೇವನ್ನು ಸಿದ್ಧಪಡಿಸಲು ಜೋಳ, ಸಜ್ಜೆ, ಹೈಬ್ರಿಡ್ ನೆಪಿಯರ್ ಹಾಗೂ ಜವೆ ಗೋಧಿಯಂತಹ ಏಕದಳ ಜಾತಿಯ ಹಸಿರು ಮೇವಿನ ಬೆಳೆಗಳನ್ನು ಬಳಸಬಹುದು. ರಸಮೇವು ತಯಾರಿಸಲು ಸಹಾಯವಾಗುವಂತೆ ಶರ್ಕರಾಂಶ ಅಧಿಕ ಪ್ರಮಾಣದಲ್ಲಿರುವ ಈ ಬೆಳೆಗಳನ್ನು ಕಟಾವುಗೊಳಿಸಬೇಕಾಗಿದ್ದು 50% ಪ್ರಮಾಣದ ಹೂವಾಡುವ ಪ್ರಾರಂಭಿಕ ಹಂತದಲ್ಲಿ ಕಟಾವುಗೊಳಿಸಲಾದ ಹಸಿರು ಮೇವನ್ನು ಹವೆಯಾಡಲು ಅವಕಾಶ ಮಾಡಿಕೊಡದಂತೆ ಗುಂಡಿಯೊಂದರಲ್ಲಿ ತುಂಬಬೇಕು. ಗುಂಡಿಯನ್ನ ಯಾವುದೇ ಕಾರಣಕ್ಕೂ ತಗ್ಗು ಪ್ರದೇಶದಲ್ಲಿ ತೋಡಬಾರದು. ಗುಂಡಿನ ಅಳತೆ ರಸಮೇವನ್ನಾಗಿ ಪರಿವರ್ತಿಸಬೇಕಾಗಿರುವ ಹಸಿರು ಮೇವಿನ ಪ್ರಮಾಣವನ್ನು ಅವಲಂಬಿಸಿರುತ್ತದೆ. ಮೇವುಗಳಿಗಾಗಿ ಬೆಳೆಸುವ ಆಹಾರ ಧಾನ್ಯಗಳ ಬೆಳೆಗಳು ಮುಖ್ಯವಾಗಿ ಜೋಳ, ಮೆಕ್ಕೆಜೋಳ, ಸಜ್ಜೆ ಮತ್ತು ಹುಲ್ಲುಗಳನ್ನು ಕಾಂಡದಲ್ಲಿ 65-75% ತೇವಾಂಶವಿರುವ ಮತ್ತು ಕಾಳು ತುಂಬುವ ಹಂತದಲ್ಲಿರುವಾಗ ಇವುಗಳನ್ನು ಕಟಾವು ಮಾಡಬೇಕು. ಇದನ್ನು 1-2 inches ಉದ್ದದ ತುಣುಕುಗಳನ್ನಾಗಿ ಕತ್ತರಿಸಿ ತೊಟ್ಟೆಯಲ್ಲಿ ಭದ್ರವಾಗಿ ಗಾಳಿಯಾಡದಂತೆ ತುಂಬಿಡಬೇಕು. ಹೀಗೆ ಮಾಡಿದ 2-3 ವಾರಗಳ ನಂತರ ಹೊರೆ ತೆಗೆದು ಮೇವನ್ನು ಬಳಸಬಹುದು. ರಸಮೇವು ತಯಾರಿಸಲು ಬಳಸಬಹುದಾದ ಗುಂಡಿಗಳ ವಿಧಾನಗಳ ಕುರಿತು ಹೇಳೋದಾದರೆ ಭೂಮಿಯ ತಳಮಟ್ಟದ ಗುಂಡಿ. ಈ ಪದ್ಧತಿಯು ಕಡಿಮೆ ನೀರಿನ ಮತ್ತು ನೀರು ಸುಲಭವಾಗಿ ಬಸಿಯುವಂತಹ ಸ್ಥಳಗಳಿಗೆ ಸೂಕ್ತ ಆಗಿರುತ್ತದೆ. ಈ ಪದ್ಧತಿಯಲ್ಲಿ ಭೂಮಿಯ ತಳಮಟ್ಟದಲ್ಲಿ 3.5 meter ಆಳ ಹಾಗೂ 1.5-2.0 meter ವ್ಯಾಸವಿರುವಂತಹ ತೊಟ್ಟೆಗಳನ್ನು ಇಟ್ಟಿಗೆ ಅಥವಾ ಕಟ್ಟಿಗೆ ಬಳಸಿ ನಿರ್ಮಿಸಿ ಹಸಿರು ಮೇವನ್ನು ಸಂಗ್ರಹ ಮಾಡಬಹುದು. ಇನ್ನು ಭೂಮಿಯ ಮಟ್ಟದ ಗುಂಡಿಯ ಕುರಿತು ಹೇಳೋದಾದರೆ, ರಸಮೇವು ಅಗತ್ಯ ಪ್ರಮಾಣಕ್ಕನುಗುಣವಾಗಿ ಗುಂಡಿಯ ವಿಸ್ತೀರ್ಣವನ್ನು ನಿರ್ಧರಿಸುತ್ತದೆ. 2 meter ಗೋಡೆಯೊಳಗೆ 2 ಅಥವಾ 3 ಕಡೆ ನಿರ್ಮಿಸಿ ಖಾಲಿ ಬಿಟ್ಟ ಜಾಗದಲ್ಲಿ ಇಳಿಜಾರುಗಳನ್ನು ನಿರ್ಮಿಸಿ ಇದರಲ್ಲಿ ಮೇವಿನ ತುಣುಕುಗಳನ್ನು ತುಂಬುವುದು. ಹಾಗೆಯೇ ಗುಂಡಿಯ ಅಗಲವು 3-9 meter ಇದ್ದರೆ ಉದ್ದವು 25-75 meter ವರೆಗೂ ಕೂಡ ಇರಬಹುದು. ಇನ್ನೊಂದು ಭೂಮಿಯ ಮೇಲ್ಮಟ್ಟದ ಗುಂಡಿ. ಇಲ್ಲಿ ವೃತ್ತಾಕಾರದ 60-70 feet ಎತ್ತರವಿರುವ ಗೋಪುರಾಕಾರದ ವಿನ್ಯಾಸವನ್ನು ಮಾಡಿ ಅದರಲ್ಲಿ ಮೇವನ್ನು ಸಂಗ್ರಹಿಸಿಡಬಹುದು. ಪ್ರಾರಂಭಿಕ ಖರ್ಚು ಅಧಿಕವಾದರೂ ಕೂಡ ಅತಿ ಹೆಚ್ಚಿನ ಗುಣಮಟ್ಟದ ರಸಮೇವನ್ನು ಪಡೆಯಬಹುದು. ಗುಂಡಿಗಳನ್ನು 6-8 ದಿವಸಗಳಲ್ಲಿ ಹಸಿರು ಮೇವಿನಿಂದ ತುಂಬಿಸಬೇಕು. ನಂತರ ಟ್ರ್ಯಾಕ್ಟರ್ ಅಥವಾ ಎತ್ತುಗಳನ್ನು ಓಡಾಡಿಸಿ ಮೇವನ್ನು ಚೆನ್ನಾಗಿ ಒತ್ತಿ ಹವಾರಹಿತವಾಗಿ ಮಾಡಬೇಕು. ಮೇವನ್ನು ಗುಂಡಿಯ ಮಧ್ಯಭಾಗದಲ್ಲಿ 4-6 feet ಎತ್ತರದಲ್ಲಿ ತುಂಬಬೇಕು. ಇದರ ಮೇಲೆ 6-12 angulas ಎತ್ತರ ಒಣಹುಲ್ಲಿನಿಂದ ಮುಚ್ಚಬೇಕು. ನಂತರ ಮಣ್ಣು ಕೊಟ್ಟಿಗೆ ಗೊಬ್ಬರ ಸಮ ಪ್ರಮಾಣದಲ್ಲಿ ಬಳಸಿ ಕೆಸರು ಮಾಡಿ 2-3 centimeter ದಪ್ಪವಿರುವಂತೆ ಮೇಲ್ಛಾವಣಿಯನ್ನು ವ್ಯವಸ್ಥೆ ಮಾಡಬೇಕು. ಈ ವಿಧಾನದಿಂದ ಕೇವಲ 2 ವಾರದಲ್ಲಿ ರಸಮೇವು ಉಪಯೋಗಿಸಲು ಸಾಧ್ಯ ಆಗ್ತದೆ. ಈ ರಸಮೇವಿನ ವಿಧಾನಗಳ ಕುರಿತು ಹೇಳೋದಾದರೆ, ಜೋಳ, ಮುಸುಕಿನ ಜೋಳ, ತೋಗೆ, ಗೋಧಿ ಬೆಳೆಗಳನ್ನು ಹೂ ಆಡುವ ಹಂತದಿಂದ ಹಾಲು ತುಂಬುವ ಹಂತದವರೆಗೆ ಕಟಾವು ಮಾಡಬೇಕು. ದ್ವಿದಳ ಧಾನ್ಯ ಬೆಳೆಗಳಾದ ಅಲಸಂದೆ, ಕುದುರೆ ಮಸಾಲೆ, ಸೊಪ್ಪು, ಹುರುಳಿ, ಅವರೆ ಹಾಗೂ ಸ್ಟೈಲೋ ಬೆಳೆಗಳನ್ನು ಹೂವಾಡುವ ಪ್ರಾರಂಭಿಕ ಹಂತದಲ್ಲಿ ಕಟಾವು ಮಾಡಿ ಬಳಸಬಹುದು. ಇನ್ನು ಕಾಂಕ್ರೀಟ್ ಅಥವಾ ಇಟ್ಟಿಗೆಯಿಂದ ಭೂಮಟ್ಟದ ಮೇಲೆ ಅಥವಾ ನೆಲದಡಿ ತೊಟ್ಟಿಯನ್ನು ಕಟ್ಟಬೇಕು. ಮಳೆ ನೀರು ಅಥವಾ ಬಸಿ ನೀರು ಬರದಂತಹ ಎತ್ತರದ ಸ್ಥಳದಲ್ಲಿ ಆಯ್ಕೆ ಮಾಡಬೇಕು. ನೆಲದಡಿ ತೊಟ್ಟಿಯ 3.5 meter ಆಳ ಮತ್ತು 1.5-2.5 meter ವ್ಯಾಸ ಇರುವಂತೆ ಕಟ್ಟಬೇಕು. ಈ ವಿಸ್ತೀರ್ಣದ ತೊಟ್ಟಿಯಿಂದ ಪಡೆದ ರಸಮೇವನ್ನು ಪ್ರತಿ ದಿವಸಕ್ಕೆ ಪ್ರತಿ ರಾಸುವಿಗೆ 20 kg ಒಟ್ಟು 4 ರಾಸುಗಳಿಗೆ 3 ತಿಂಗಳ ಕಾಲ ರಸಮೇವನ್ನು ಪೂರೈಸಬಹುದು. ರಸಮಯವಾಗಿ ಪರಿವರ್ತಿಸಲು ಮುಖ್ಯವಾಗಿ ಸೂಕ್ತವಾದಂತಹ ಹುಲ್ಲಿನ ಬೆಳೆಗಳ ಕುರಿತು ಹೇಳೋದಾದರೆ, ಮುಸುಕಿನ ಜೋಳ, ಬಿಳಿ ಜೋಳ, ಸಜ್ಜೆ, ಓಟ್ಸ್, ಸೀಮೆ ಹುಲ್ಲು, ಹೈಬ್ರಿಡ್ ನೇಪಿಯರ್, ಪ್ಯಾರ, ಗಿನಿ ಇತರ ಹುಲ್ಲುಗಳನ್ನು ರಸಮೇವನ್ನಾಗಿ ಬಳಸಬಹುದು. ದ್ವಿದಳ ಧಾನ್ಯಗಳಿಂದ ಸರ್ವೇ ಸಾಮಾನ್ಯವಾಗಿ ರಸಮೇವನ್ನ ಮಾಡುವುದು ಸೂಕ್ತವಲ್ಲ. ಆದರೂ ದ್ವಿದಳ ಧಾನ್ಯದ ಹುಲ್ಲುಗಳನ್ನು 70% ತಂದು ಹಾಗೂ ಬೇರೆ ಏಕದಳ ಹುಲ್ಲುಗಳ ಜೊತೆಯಲ್ಲಿ ಸೇರಿಸಿ ರಸಮೇವನ್ನಾಗಿ ಪರಿವರ್ತಿಸಬಹುದು. ರಸಮೇವು ತಯಾರಿಸುವಾಗ ಅನುಸರಿಸಬೇಕಾದ ಕ್ರಮಗಳು ರೈತ ಬಾಂಧವರು ಗಮನಿಸಬೇಕು. ಹಸಿರು ಮೇವನ್ನು ಸಣ್ಣಗೆ ಕತ್ತರಿಸಬೇಕು. ಅದು 1-2 inches ದಪ್ಪವಿರುವಂತೆ ಕತ್ತರಿಸಬೇಕು. ಕತ್ತರಿಸಿದ ಮೇವನ್ನು ಸಣ್ಣ ಪದರ ಪದರಾಗಿ ಒತ್ತತ್ತಾಗಿ ಒತ್ತಿ ಅಲ್ಲಿ ಗಾಳಿ ತೆಗೆದು ಭದ್ರವಾಗಿ ತುಂಬಬೇಕು. ದ್ವಿದಳ ಧಾನ್ಯ ಗುಂಪಿಗೆ ಸೇರಿದ ಬೆಳೆಗಳನ್ನು ರಸಮಯವಾಗಿ ಬಳಸುವಾಗ ಒಣ ಹುಲ್ಲಿನ ಜೊತೆ ಮಿಶ್ರಣವನ್ನು ಮಾಡಿ ತೇವಾಂಶವನ್ನು ಕಡಿಮೆ ಮಾಡಬಹುದು. ಭೂಮಿಯ ಮಟ್ಟದಿಂದ 0.7 meter 1 meter ಎತ್ತರದವರೆಗೆ ತುಂಬಬೇಕು. ನಂತರ ಮೇಲ್ಮೈಯನ್ನ ಪಾಲಿಥೀನ್ ಹಾಳೆಯಿಂದ ಮುಚ್ಚಿ 5 centimeter ದಪ್ಪವಿರುವಂತೆ ಮಣ್ಣನ್ನು ಹಾಕಬೇಕು. ನಂತರ ಕೆಸರು ಮಾಡಿದ ಮಣ್ಣು ಸವರಿ ಗಾಳಿಯಾಡದಂತೆ ಭದ್ರವಾಗಿ ಮುಚ್ಚಬೇಕು. ಈ ರೀತಿ ತಯಾರಿಸಿದ ಸುಮಾರು 30-45 ದಿನಗಳ ನಂತರ ರಸಮೇವು ಬಳಕೆಗೆ ಸಿದ್ಧ ಆಗ್ತದೆ. ಗುಣಮಟ್ಟದಲ್ಲಿ 25 kg ರಸಮೇವು ಸುಮಾರು 35 kg ಹಸಿರು ಮೇವಿಗೆ ಸಮ ಆಗಿರುತ್ತದೆ. ಇದರಿಂದ ಹಸಿರು ಮೇವಿನ ಬಳಕೆಯಲ್ಲಿ ಉಳಿತಾಯದ ಜೊತೆ ಪ್ರಮುಖವಾಗಿ ಮೇವಿನ ಅಭಾವದ ಪರಿಸ್ಥಿತಿಯಲ್ಲಿ ಮೇವಿನ ಕೊರತೆಯನ್ನು ಸರಿದೂಗಿಸಬಹುದು. ಇನ್ನು ಉತ್ತಮ ಗುಣಮಟ್ಟದ ರಸಮೇವಿನ ಲಕ್ಷಣಗಳ ಕುರಿತು ಹೇಳೋದಾದರೆ, ಬಂಗಾರದಂತಹ ಹಳದಿ ಬಣ್ಣಕ್ಕೆ ಅದು ತಿರುಗಬೇಕು. ತೀಕ್ಷ್ಣವಾದ ಆಮ್ಲ ಮತ್ತು ಹಣ್ಣಿನ ವಾಸನೆಯನ್ನು ಇದು ಹೊಂದಿರಬೇಕು. ಗುಂಡಿಗಳನ್ನು ಚೆನ್ನಾಗಿ ಒತ್ತಿ ಹವಾರಹಿತ ಮಾಡದಿದ್ದರೆ ಕಂದು ಬಣ್ಣದ ತಂಬಾಕಿನ ವಾಸನೆಯ ಮೇಲೆ ಅದು ಮೇವು ಉಂಟಾಗುತ್ತದೆ. ಸರಿಯಾಗಿ ಭದ್ರವಾಗಿ ಮುಚ್ಚಿದ್ದರಿಂದಾಗಿ ಗಾಳಿ ಒಳಸೇರಿದರೆ ಬೂಸ್ಟ್ ಉಂಟಾಗ್ತದೆ. ಎಷ್ಟೇ ಎಚ್ಚರಿಕೆ ವಹಿಸಿದರೂ ಬದಿಗಳಲ್ಲಿ ಸುಮಾರು 5% ರಸಮೇವು ಕೆಡುವುದು. ಇದಕ್ಕಿಂತ ಹೆಚ್ಚು ಕೆಡದಂತೆ ಎಚ್ಚರಿಕೆಯನ್ನ ವಹಿಸಬೇಕು. ಇನ್ನು ರಸಮೇವನ್ನ ಬಳಸುವ ವಿಧಾನಗಳ ಕುರಿತು ಹೇಳೋದಾದರೆ, ಗುಂಡಿಯ ಒಂದು ತುದಿಯಿಂದ ಹೊದಿಕೆಯನ್ನು ತೆಗೆದು ಪದರ ಪದರಾಗಿ ರಸಮೇವನ್ನು ತೆಗೆಯಬೇಕು. ರಸಮೇವು ತೆಗೆದ ನಂತರ ತಕ್ಷಣ ಗಾಳಿಯಾಡದಂತೆ ಗುಂಡಿಯನ್ನು ಮುಚ್ಚಬೇಕು. ಈ ರೀತಿ ಮಾಡೋದ್ರಿಂದ ರಸಮೇವನ್ನ 1 ವರ್ಷದವರೆಗೆ ಕೆಡದಂತೆ ರಕ್ಷಣೆ ಮಾಡಬಹುದು. ಒಮ್ಮೆ ಗುಂಡಿಯ ಹೊದಿಕೆ ತೆಗೆದು ರಸಮೇವು ತೆಗೆಯಲು ಪ್ರಾರಂಭಿಸಿದ ಮೇಲೆ ಆದಷ್ಟು ಬೇಗ ಖಾಲಿ ಮಾಡೋದು ಒಳ್ಳೆಯದು. ಪ್ರಾರಂಭದಲ್ಲಿ ರಾಸುಗಳಿಗೆ ಕಡಿಮೆ ಪ್ರಮಾಣದ ರಸಮೇವನ್ನು ಕೊಡಬೇಕು, ನಂತರ ಪ್ರಮಾಣದಲ್ಲಿ ಹೆಚ್ಚೆಚ್ಚಾಗಿ ಮಾಡುವುದು ಒಳ್ಳೆಯದು. ಹಾಲು ಕೊಡುವ ರಾಸುಗಳಿಗೆ ರಸಮೇವು ಹಾಲು ಕರೆದ ನಂತರ ಕೊಡಬೇಕು. ಈ ರೀತಿ ಬಳಸುವುದರಿಂದ ಹಾಲಿನಲ್ಲಿ ರಸಮೇವಿನ ವಾಸನೆ ಬರದ ಹಾಗೆ ತಡೆಗಟ್ಟಬಹುದು. ಈ ರಸಮೇವಿನ ಬಳಕೆಯಿಂದಾಗುವ ಲಾಭಗಳ ಕುರಿತು ರೈತ ಬಾಂಧವರು ಗಮನಿಸಬೇಕು. ಉತ್ತಮವಾದ ರಸಮೇವು ಹಸಿರು ಮೇವು ಸಿಗದೇ ಇರುವ ವೇಳೆಯಲ್ಲಿ ಹಾಲು ಹಿಂಡುವ ಪಶುಗಳಿಗೆ ಅತ್ಯಂತ ಇದು ಉಪಯುಕ್ತ ಆಗಿರುತ್ತದೆ. ದಪ್ಪ ಕಾಂಡವುಳ್ಳ ಮೇವುಗಳನ್ನ ಒಳ್ಳೆಯ ಗುಣಮಟ್ಟದ ರಸಮೇವನ್ನಾಗಿ ಪರಿವರ್ತಿಸಬಹುದು. ರಸಮೇವು ಮಾಡುವುದರಿಂದ ಮೇವಿನ ಪಚನ ಶಕ್ತಿಯು ಕೂಡ ಹೆಚ್ಚಾಗ್ತದೆ. ಆದ್ದರಿಂದ ರೈತ ಬಾಂಧವರು ಈ ರಸಮೇವಿನ ಪೌಷ್ಟೀಕರಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು. ಮುಖ್ಯವಾಗಿ ಹೆಚ್ಚೆಚ್ಚಿನ ಪ್ರಮಾಣದಲ್ಲಿ ಮತ್ತು ದೊಡ್ಡ ಪ್ರಮಾಣದಲ್ಲಿ ಹೈನುಗಾರಿಕೆಯನ್ನು ತೊಡಗಿಸಿಕೊಳ್ಳುವಂತಹ ರೈತ ಬಾಂಧವರು ಸಕಾಲದಲ್ಲಿ ಮತ್ತು ಬೇಸಿಗೆಯಲ್ಲಿ ಸಿಗುವಂತಹ ಹೆಚ್ಚಿನ ಪ್ರಮಾಣದ ಹುಲ್ಲನ್ನು ಹಾಗೆಯೇ ಬೇರೆ ಬೇರೆ ಹುಲ್ಲುಗಳನ್ನು ಸಂಗ್ರಹಿಸಿಕೊಂಡು ಅದನ್ನು ರಸಮೇವನ್ನಾಗಿ ಸಂಗ್ರಹಿಸಿಕೊಂಡರೆ ಅವಶ್ಯಕತೆ ಹಾಗೂ ಕೊರತೆಯ ಸಂದರ್ಭದಲ್ಲಿ ಈ ರಸಮೇವನ್ನು ಬಳಕೆ ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಈ ರಸಮೇವನ್ನು ಬಳಸುವಂತಹ ವಿಧಾನ ಆಗಿರ್ಬೋದು, ಮಾಡುವಂತಹ ಪದ್ಧತಿ ಆಗಿರ್ಬೋದು, ಗುಂಡಿಯ ವಿಧಾನ, ವಿಸ್ತೀರ್ಣ, ಹೀಗೆ ಹತ್ತು ಹಲವಾರು ವಿಚಾರಗಳು ನಮ್ಮ ರೈತ ಬಾಂಧವರಿಗೆ ಬೇಕಾಗಿತ್ತು ಅಂತಂದರೆ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರದ ಪ್ರಾಣಿ ತಜ್ಞರನ್ನು ಅಥವಾ ಪಶುಸಂಗೋಪನೆ ಇಲಾಖೆಯ ತಜ್ಞರನ್ನು ಭೇಟಿಯಾಗಿ ಮಾಹಿತಿಯನ್ನು ಪಡೆಯಬಹುದು. ಹೀಗಾಗಿ ರೈತ ಬಾಂಧವರು ಹೆಚ್ಚಿನ ಹಾಲಿನ ಉತ್ಪಾದನೆ ಪಡೆದು ಒಳ್ಳೆಯ ರಾಸುಗಳನ್ನು ಆರೋಗ್ಯಕರವಾಗಿ ಕಾಪಾಡೋದರ ಜೊತೆಗೆ ಹೆಚ್ಚಿನ ಲಾಭವನ್ನು ಪಡ್ಕೋಬಹುದು. ಇದುವರೆಗೆ ರಸಮೇವು ತಯಾರಿಸುವ ವಿಧಾನ ಮತ್ತು ಮಹತ್ವ ಕುರಿತು ಮಾಹಿತಿಯನ್ನು ಕೇಳಿದ್ರಿ ಅಮರೇಶ್ ಆಶಿಹಾಳ್ ಅವರಿಂದ. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಭಾರತ ಹವಾಮಾನ ಬೆಂಗಳೂರು ವಿಭಾಗ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿದ್ದು ಚದುರಿದಂತೆ ತುಂತುರು ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 31.9 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 21.9 ಡಿಗ್ರಿಯಿಂದ 22.9 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 63%-87% ಮತ್ತು ಕನಿಷ್ಠ ಆರ್ದ್ರತೆ 46%-64% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 9-15 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಮುನ್ಸೂಚನೆ ಇದೆ. ಈ ಹವಾಮಾನ ಮುನ್ಸೂಚನೆಯನ್ನು ಪರಿಗಣಿಸಿ ರೈತರು ಈ ಕೆಳಕಂಡ ಕೃಷಿ ಚಟುವಟಿಕೆಗಳನ್ನು ಅನುಸರಿಸಲು ಸಲಹೆ ನೀಡಲಾಗಿದೆ. ತೊಗರಿ ಬೆಳೆಯಲ್ಲಿ 50% ಹೂವಾಡುವಾಗ ಪ್ರತಿ ಲೀಟರ್ ನೀರಿಗೆ 10 ಗ್ರಾಂ ಪಲ್ಸ್ ಮ್ಯಾಜಿಕ್ ಬೆರೆಸಿ ಸಿಂಪಡಿಸಬೇಕು ಹಾಗೂ 15 ದಿನಗಳ ನಂತರ ಮತ್ತೊಮ್ಮೆ ಇದೇ ಸಿಂಪರಣೆ ಮಾಡಬೇಕು. ತೊಗರಿ ಬೆಳೆಯಲ್ಲಿ 50% ಹೂ ಬಿಟ್ಟಾಗ ಮೊದಲನೇ ಸಿಂಪರಣೆಯಾಗಿ ತಂತಿನಾಶಕವಾದ ಪ್ರೊಫೆನೋಫಾಸ್ 2 ಮಿಲಿಲೀಟರ್ ಅಥವಾ ಥಯೋಡಿಕಾರ್ಬ್ 0.6 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಶೇಂಗಾದಲ್ಲಿ ಸ್ಪೋಡೋಪೇರಾ ಹತೋಟಿಗೆ 4 ಗ್ರಾಂ ಮೆಟರಿಜಿಯಂ ರಿಲೈ ಅಥವಾ 0.2 ಗ್ರಾಂ ಇಮಾಮೆಕ್ಟಿನ್ ಬೆಂಜೋಯೇಟ್ 5 SG ಅಥವಾ 1 ಗ್ರಾಂ ಥಯೋಡಿಕಾರ್ಬ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಶೇಂಗಾ ಬೆಳೆ ಹೂ ಬಿಡುವ ಹಂತದಲ್ಲಿ ಪ್ರತಿ ಎಕರೆಗೆ 5 ಕಿಲೋಗ್ರಾಂ ಸಾರಜನಕವನ್ನು ಮೆಲುಗೊಬ್ಬರವಾಗಿ ಕೊಡುವುದು ಸೂಕ್ತ. ಮೆಣಸಿನಕಾಯಿಯಲ್ಲಿ ಬೂದಿ ರೋಗದ ನಿರ್ವಹಣೆಗಾಗಿ ಮೈಕ್ರೋಬಯಾಟಿನಿಲ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಟೊಮೊಟೊ ಬೆಳೆಯಲ್ಲಿ ಕಾಯಿ ಕೊರಕದ ಬಾಧೆ ಕಂಡು ಬಂದಲ್ಲಿ 1.0 ಗ್ರಾಂ ಥಯೋಡಿಕಾರ್ಬ್ 75 WP ಅಥವಾ ಇಮಾಮೆಕ್ಟಿನ್ ಬೆಂಜೋಯೇಟ್ 5 SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಕೃಷಿ ಉತ್ಪನ್ನ ಮಾರುಕಟ್ಟೆ ಮಂಡಳಿಯವರು ಕಳಿಸಿರುವ ಇಂದಿನ ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ದರದಲ್ಲಿ ಹೀಗಿದೆ. ಮಾನ್ವಿ ತಾಲೂಕಿನ ಪೇಟೆ ಧಾರಣೆ ಹತ್ತಿ ಕನಿಷ್ಠ ಹಾಗೂ ಗರಿಷ್ಠ 7684 ರೂಪಾಯಿ, ಮೆಕ್ಕೆಜೋಳ ಕನಿಷ್ಠ ಹಾಗೂ ಗರಿಷ್ಠ 2600 ರೂಪಾಯಿ, ಭತ್ತ ಹಳೆ ಸೋನ ಮುಸುರಿ 2950 ರೂಪಾಯಿಯಿಂದ 3350 ರೂಪಾಯಿ, ರಾಯಚೂರಿನ ಪೇಟೆ ಧಾರಣೆ ಸಜ್ಜೆ 1906 ರೂಪಾಯಿಯಿಂದ 2042 ರೂಪಾಯಿ, ಹತ್ತಿ ಹೈಬ್ರಿಡ್ 6700 ರೂಪಾಯಿಯಿಂದ 7800 ರೂಪಾಯಿ, ಹೆಸರುಕಾಳು ಕನಿಷ್ಠ ಹಾಗೂ ಗರಿಷ್ಠ 7369 ರೂಪಾಯಿ. ಶೇಂಗಾ 3219 ರೂಪಾಯಿಯಿಂದ 4519 ರೂಪಾಯಿ, ಈರುಳ್ಳಿ 1800 ರೂಪಾಯಿಯಿಂದ 3590 ರೂಪಾಯಿ, ಭತ್ತ ಸೋನಾ ಮಸೂರಿ ಕನಿಷ್ಠ ಹಾಗೂ ಗರಿಷ್ಠ 2020 ರೂಪಾಯಿ, ಸೂರ್ಯಪಾನ 4350 ರೂಪಾಯಿಯಿಂದ 5919 ರೂಪಾಯಿ, ಕೆಂಪು ತೊಗರಿ 6800 ರೂಪಾಯಿಯಿಂದ 10050 ರೂಪಾಯಿ, ಲಿಂಗಸ್ಕೂರಿನ ಪೇಟೆ ಧರಣಿ ಸಜ್ಜೆ 2050 ರೂಪಾಯಿಯಿಂದ 2610 ರೂಪಾಯಿ, ತೊಗರಿ 10600 ರೂಪಾಯಿಯಿಂದ 10650 ರೂಪಾಯಿ. ಇದುವರೆಗೆ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಮಂಡಳಿಯವರು ಕಳಿಸಿರುವ ಇಂದಿನ ಪೇಟೆ ಧಾರಣೆ ಕೇಳಿದ್ರಿ. ನಾಳಿನ ಕೃಷಿ ರಂಗದಲ್ಲಿ ನೀವು ಕೇಳಲಿದ್ದೀರಿ ಕುಟುಂಬ ನಿರ್ವಹಣೆಯಲ್ಲಿ ಮಹಿಳೆಯರ ಪಾತ್ರ ಕುರಿತು ಗೃಹ ವಿಜ್ಞಾನಿಗಳಾದ ಡಾಕ್ಟರ್ ವಾಣಶ್ರೀ ಅವರೊಂದಿಗೆ ಸಂದರ್ಶನವನ್ನು. ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:22. ರಾಯಚೂರು ತಾಲೂಕಿನ ರಘುನಾಥನಹಳ್ಳಿ ಗ್ರಾಮದ ಮಹಿಳೆಯರಿಂದ ಸಂಪ್ರದಾಯದ ಪದಗಳು. ಗಣೇ ಬಾಸವಾ